ಹಾಗೂ ಗೀತ ವೈವಿಧ್ಯ ಕಾರ್ಯಕ್ರಮ ಸುಮಧುರ ಪ್ರಸಾರವಾಯಿತು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದಲ್ಲಿ ಇಂದು ಕೇಳಿ, ಕಾಫಿಯ ಉತ್ತಮ ಇಳುವರಿಗಾಗಿ ಪಂಚಸೂತ್ರಗಳು, ಈ ಕುರಿತ ಸಂದರ್ಶನ ಹಾಸನದ ಕಾಫಿ ಮಂಡಳಿಯ ಉಪನಿರ್ದೇಶಕರಾದ ಎನ್ಎ ಮಲ್ಲಿಕಾರ್ಜುನ್ ಅವರೊಂದಿಗೆ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿಯ ಸುಧಾರಿತ ಬೇಸಾಯ ಕ್ರಮಗಳ ವಿಶ್ಲೇಷಣೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ವಿಜ್ಞಾನ ಮುಂದುವರೆದಂತೆಲ್ಲ ಪ್ರತಿಯೊಂದು ಬೆಳೆಯನ್ನು ಕೂಡ ಹೇಗೆ ಬೆಳೆಯಬೇಕು ಮತ್ತೆ ಯಾವ್ಯಾವ ಕ್ರಮಗಳನ್ನು ಅನುಸರಿಸಿ ನಾವು ಅಧಿಕವಾದಂತಹ ಇಳುವರಿಯನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದನ್ನ ನಮ್ಮ ವಿಜ್ಞಾನಿಗಳು ಆಗಾಗ್ಗೆ ಹೇಳ್ತಾ ಇರ್ತಾರೆ. ಸಾಕಷ್ಟು ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ನಿಖರವಾಗಿ ನಾವು ಇಂತಹ ಕ್ರಮಗಳನ್ನು ಅನುಸರಿಸುವ ಮೂಲಕ ಹಾಗೂ ಇಂತಹ ಪೋಷಕಾಂಶಗಳನ್ನು ನಾವು ಬಳಕೆ ಮಾಡುವ ಮೂಲಕ ನಾವು ಒಳ್ಳೆಯ ಒಂದು ಫಸಲನ್ನ ಪಡೆಯಬಹುದು ಅನ್ನುವಂಥದ್ದನ್ನ ನಮ್ಮ ಕೃಷಿಕರು, ನಮ್ಮ ವಿಜ್ಞಾನಿಗಳು ಮತ್ತೆ ಅಧಿಕಾರಿಗಳು ಹೇಳುವಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಕೃಷಿಕರು ಕೂಡ ವಿಜ್ಞಾನಿಗಳು ಹೇಳದಂತಹ ಕ್ರಮಗಳನ್ನ ಅನುಸರಿಸ್ತಾರೆ. ಅವರು ಏನೆಲ್ಲ ಒಳಸುರಿಗಳನ್ನ ಹಾಕಬೇಕು ಅಂತ ಹೇಳಿ ಹೇಳ್ತಾರೋ ಅದನ್ನು ಕೂಡ ಮಾಡ್ತಾ ಹೋಗ್ತಾರೆ. ಇದೆಲ್ಲದರ ನಡುವೆಯೂ ಕೂಡ ನಮ್ಮ ಕೃಷಿಕರಿಗೆ ಸಾಕಷ್ಟು ತೊಂದರೆಗಳು, ಅಡ್ಡಿ ಆತಂಕಗಳು ಆಗಾಗ್ಗೆ ಎದುರಾಗ್ತಾ ಇರುತ್ತೆ. ಯಾಕೆ ಇದು ಎದುರಾಗುತ್ತೆ? ನಾವು ಕ್ರಮಗಳನ್ನ ಸರಿಯಾಗಿ ಅನುಸರಣೆಯನ್ನ ಮಾಡ್ತಾ ಇಲ್ವಾ? ಯಾವ ಮಾದರಿಯಲ್ಲಿ, ಯಾವ ರೀತಿಯಲ್ಲಿ ನಾವು ಈ ಸುಧಾರಿತ ಬೇಸಾಯ ಕ್ರಮಗಳನ್ನ ಅನುಸರಿಸಬೇಕು ಅನ್ನುವಂತಹ ವಿಶ್ಲೇಷಣೆಯನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಕಾಫಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವೈಜ್ಞಾನಿಕವಾದಂತಹ ಕ್ರಮಗಳು ಇವತ್ತು ಬಂದಿರತಕ್ಕಂಥದ್ದು. ಆ ವೈಜ್ಞಾನಿಕ ಕ್ರಮಗಳನ್ನು ಕೂಡ ನಾವು ಹೇಗೆ ನಮ್ಮ ತಾಕಿನಲ್ಲಿ ಅಳವಡಿಕೆಯನ್ನ ಮಾಡಿಕೊಳ್ಳಬೇಕು, ಆ ಮೂಲಕ ಕಾಫಿ ಬೆಳೆಯಲ್ಲಿ ಯಶಸ್ಸನ್ನ ಸಾಧಿಸಬೇಕು ಅನ್ನುವಂಥದ್ದನ್ನ ಇವತ್ತು ನಾವು ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಕಾಫಿ ಮಂಡಳಿಯಲ್ಲಿ ಸುಮಾರು 33 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿರ್ತಕ್ಕಂತಹ ಹಾಸನದ ಕಾಫಿ ಮಂಡಳಿಯ ಉಪನಿರ್ದೇಶಕರಾದ ಡಾಕ್ಟರ್ ಎನ್ಎ ಮಲ್ಲಿಕಾರ್ಜುನ್ ಅವರು ನಮ್ಮೊಂದಿಗೆ ಇದ್ದಾರೆ. ಮಲ್ಲಿಕಾರ್ಜುನ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸುಮಾರು 33 ವರ್ಷಗಳ ಸೇವಾ ಅನುಭವ ತಮಗೆ ಇರುವಂತದ್ದು ಕಾಫಿಗೆ ಸಂಬಂಧಪಟ್ಟ ಹಾಗೆ. ಇವತ್ತಿಗೂ ಕೂಡ ಕಾಫಿ ಬೆಳೆಗಾರರು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. 33 ವರ್ಷಗಳಲ್ಲಿ ತಾವು ಏನೆಲ್ಲ ಕಣ್ರಿ? ಈಗ ಮುಖ್ಯವಾಗಿ ಕಾಫಿ ಬೆಳೆದು ಅತ್ಯಂತ ದುಬಾರಿ ಮತ್ತೆ ಖರ್ಚಿನದು ಅಂತ ಹೇಳ್ತಾರೆ. ಮತ್ತೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಹಲವಾರು ಸಮಸ್ಯೆಗಳನ್ನ ಕಾಫಿ ಬೆಳೆಗಾರರು ಎದುರಿಸ್ತಾ ಇದ್ದಾರೆ ಅಂತೇಳಿ ಹೇಳ್ತಾರೆ. ಇದ್ರ ಬಗ್ಗೆ ಒಂದು ವಿಶ್ಲೇಷಣೆಯನ್ನ ನಾವು ಮಾಡೋಣ. ಈಗ ಗಂಡ ಹೆಂಡತಿ ಮಧ್ಯೆ ಜಗಳ ಬಂತು ಅಂದ್ರೆ ಅದಕ್ಕೆ ಇಬ್ಬರು ಕಾರಣ, ಅಂದ್ರೆ ಗಂಡ ಹೆಂಡತಿ ಇಬ್ರು ಸರಿಯಾಗಿ ಸ್ಪಂದಿಸ್ತಲಿರೋದು ಕಾರಣ. ಆಯ್ತಾ, ಈ ಗಂಡ ಹೆಂಡತಿ ಇಬ್ಬರೇ ಕಾರಣನ ಇದಕ್ಕೆ, ಅತ್ತೆ ಮಾವ ಭಾವ ನಾದಿನಿ ಇವರೆಲ್ಲರೂ ಕಾರಣ ಆಗ್ತಾರೆ. ಯಾಕೆಂದ್ರೆ ಒಂದು ಹೆಣ್ಣು ಯಾವುದೋ ಎಲ್ಲೋ ಹುಟ್ಟಿ ಆ ಪರಿಸರದಲ್ಲಿ ಬೆಳೆದು ತನ್ನದೇ ಆದ ವೈಶಿಷ್ಟ್ಯಗಳನ್ನ ಮೈಗೂಡಿಸ್ಕೊಂಡು ಗಂಡನ ಮನೆಗೆ ಬರ್ತಾಳೆ, ಇಲ್ಲಿ ಒಂದು ಪರಿಸ್ಥಿತಿಗೆ ಹೊಂದ್ಕೋಬೇಕು, ಎಲ್ರೂ ಸೂಕ್ತವಾಗಿ ಸಂಸ್ಪಂದಿಸ್ಬೇಕು. ಈ ಕಾಫಿ ಬೆಳೆನೂ ಅದೇ ತರ, ಕಾಫಿ ಎಲ್ಲೋ ಹುಟ್ಟಿ ಇಥಿಯೋಪಿಯಾದಲ್ಲಿ ಹುಟ್ಟಿ ತನ್ನದೇ ಆದ ಒಂದು ವೈಶಿಷ್ಟ್ಯಗಳನ್ನ ಮೈಗೂಡಿಸ್ಕೊಂಡು ಇಲ್ಲಿ ನಮ್ಮಲ್ಲಿ ಒಂದು ಸೊಸೆಯಾಗಿ ಬಂದು ನಮ್ಮ ಮನೆಯನ್ನು ಬೆಳಲಿಕ್ಕೆ ಬಂದಿರತಕ್ಕಂಥದ್ದು ಕಾಫಿ. ಇಲ್ಲಿ ಅತ್ತೆ ಮಾವಂದಿರು ಯಾರು? ಈಗ ನೋಡಿ, ನೀವು ಬ್ಯಾಂಕ್ ಹೋದ್ರೆ ರಾಗಿ ಬೆಳೆಯಕ್ಕೆ ಬರೀ ಇಷ್ಟೇ ಹಣ, ನೀವ್ಯಾಕೆ ಅಷ್ಟು ಕೇಳ್ತೀರಾ ಅಂತಾರೆ. ಅಂದ್ರೆ ಸೂಕ್ತವಾಗಿ ಸ್ಪಂದಿಸೋದಿಲ್ಲ. ಆಯ್ತಾ, ಬೆಳೆಗಾರರೇ ನೆಟ್ಟು ಬೆಳೆಸಿದ ಒಂದು ಮರನ ನೆರಳು ಜಾಸ್ತಿ ಅಂತ ಕಡಿಯಕ್ ಹೋದ್ರೆ ಅದು ತನ್ನ ಪ್ರಕಾರ ಅಪರಾಧ ಆಗ್ತದೆ. ಅವರು ಮೊದಲೇ ಪರ್ಮಿಷನ್ ತಗೊಂಡು ಅಂದ್ರೆ ಅಲ್ಲೂ ಸ್ಪಂದನೆ ಸರಿಯಾಗಿಲ್ಲ. ಈ ತರ ಕಾನೂನುಗಳು, ಮತ್ತೆ ಈಗ ನೀವು ಫರ್ಟಿಲೈಸರ್ ತಗೊಳ್ತೀರಾ, ಅಲ್ಲಿ ಕಳಪೆ ಗುಣಮಟ್ಟದಾಗಿರ್ಬೋದು. ಇವೊಂದು ಹೇಳ್ತೀನಿ, ನೀವು ಸುಣ್ಣ ಹಾಕ್ತೀರಾ, ಯಾವ್ದಕ್ಕೆ ಲೈಮ್ ರಸ ಸಾರನ್ನ ಸರಿಪಡಿಸ್ಲಿಕ್ಕೆ? ಈಗ ನಾವು ಸುಣ್ಣ 4 ರಸ ಸಾರ ಇದ್ದಾಗ ನಾವು ಏನ್ ಮಾಡ್ತೀವಿ, 2 ಟನ್ ಸುಣ್ಣವನ್ನ ರೆಕಮೆಂಡ್ ಮಾಡ್ತೀವಿ. ಅಂದ್ರೆ 2 ಟನ್ ಸುಣ್ಣ ಅಂತಂದ್ರೆ ಅದು ಅಷ್ಟು ಹಾಕಿದ್ರೆ ಅಂದ್ರೆ 80% ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರತಕ್ಕಂಥ ಸುಣ್ಣವನ್ನ ಹಾಕ್ಬೇಕು. ಅದೇನಾದ್ರೂ ಒಂದ್ ವೇಳೆ 40% ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರತ್ತಂದ್ರೆ ಅದು ಡಬಲ್ ಹಾಕ್ಬೇಕು. 2 ಟನ್ ಬದಲಾಗಿ 4 ಟನ್ ಹಾಕ್ಬೇಕು. ಇಲ್ಲಿ ಯಾರು ಹೊಣೆ? 4 ರಸಸಾರ ಅಂತ ಇರ್ತಕ್ಕಂತ ಯಂತ್ರ ಹೊಣೆ ಅಲ್ಲ. ಅದರ ಆಧಾರದ ಮೇಲೆ ನೀವು 2 ಟನ್ ಸುಣ್ಣ ಹಾಕಿ ಅಂತ ರೆಕಮೆಂಡ್ ಮಾಡಿದಂತ ವಿಜ್ಞಾನಿಗಳು ಕಾರಣರಲ್ಲ. ಅದನ್ನ 2 ಟನ್ ಅಂತ ಹೇಳಿ ಹೋಗಿ ಪರ್ಚೇಸ್ ಮಾಡಿದಂತ ಬೆಳೆಗಾರರು ಕಾರಣ ಅಲ್ಲ, ಆ ಕಳಪೆ ಗುಣಮಟ್ಟ ಕಾರಣ. ಈ ರೀತಿ ಹಲವಾರು ಸಮಸ್ಯೆಗಳು ಇರ್ತವೆ. ಜೊತೆಗೆ ನಾನು ಹೇಳಿದೆ ತನ್ನದೇ ಆದ ವೈಶಿಷ್ಟ್ಯಗಳು ಕಾಫಿಯಲ್ಲಿ ಇದಾವೆ ಅಂತ. ಮೊದಲಿಗೆ ಜನರಲ್ ಆಗಿ ಅಗ್ರಿಕಲ್ಚರ್ ಅಲ್ಲಿ ಒಂದು ವೈಶಿಷ್ಟ್ಯ ಇದೆ, ಏನಪ್ಪಾ ಅಂತಂದ್ರೆ ಇಲ್ಲಿ ಚೌಕಾಸಿ ನಡೆಯಲ್ಲ. ಈಗ ನಾನೊಬ್ಬ ಸರ್ಕಾರಿ ನೌಕರ, ಉತ್ತಮವಾಗಿ ಕೆಲಸ ಮಾಡಿದ್ರು ಅದೇ ಸಂಬಳ, ಸುಮಾರಾಗಿ ಮಾಡಿದ್ರು ಅದೇ ಸಂಬಳ, ಕಳಪೆ ಕೆಲಸ ಮಾಡಿದ್ರು ಅದೇ ಸಂಬಳ, ಏನು ಹೆಚ್ಚು ಕಡಿಮೆ ಆಗಲ್ಲ. ಆದ್ರೆ ಕೃಷಿ ಅಂತಂದ್ರೆ ಬರೀ ರಾಗಿ ಭತ್ತ ಅಷ್ಟೇ ಅಲ್ಲ, ಅದು ಕಾಫಿ ಅಷ್ಟೇ ಅಲ್ಲ, ಕೋಳಿ ಸಾಕಾಣೆ, ಹೈನುಗಾರಿಕೆ, ಎಲ್ಲಾ ಕೃಷಿನಲ್ಲೂ ನಾವೇನು ಮಾಡ್ತೀವಿ ಅದ್ರ ಪ್ರಕಾರ ಮಾತ್ರ ಫಲಿತಾಂಶ ಬರುತ್ತೆ. ಅಲ್ಲಿ ನಾವೇನೋ ಚೌಕಾಸಿ ಮಾಡಿದ್ರೆ ಅದೇ ಮಟ್ಟಕ್ಕೆ ಬರಲ್ಲ. ಇದು ಜನರಲ್ ಆಗಿ ಎಲ್ಲಾ ಕೃಷಿಗೂ ಅನ್ವಯ ಆಗುತ್ತೆ. ಕಾಫಿನಲ್ಲಿ ಕೆಲವೊಂದು ವಿಶೇಷಗಳು ಇದಾವೆ. ಏನು ವಿಶೇಷತೆ ಅಂದ್ರೆ ಇದು ನೆರಳಲ್ಲಿ ಬೆಳೆಯೋದು, ನೆರಳು ಬಹಳ ಮುಖ್ಯವಾಗಿ ನೆರಳಲ್ಲಿ ಬೆಳೆಯತಕ್ಕಂತ. ಅಂದ್ರೆ ನೆರಳನ್ನು ನಿರ್ವಹಣೆ ಮಾಡೋದು ಹೆಂಗೆ? ನಾವೇನ್ ಮಾಡ್ತೀವಿ, ಹಸು ಕರು ಸಾಕ್ತಿವಿ. ಹಸು ಕರು ಸಾಕ್ತಾಗ ನಾವೇನ್ ಮಾಡ್ತೀವಿ, ಕರುಗೆ ಎಷ್ಟು ಹಾಲು ಬೇಕೋ ಅಷ್ಟು ಮಾತ್ರ ಬಿಟ್ಟು ನಾವು ನಮ್ಗೆ ಬೇಕೋ ಅಷ್ಟು ಕರ್ಕೋತೀವಿ. ಹೆಚ್ಚಿಗೆ ಹಾಲು ಬಿಟ್ಟು ಏನಾಗುತ್ತೆ, ಕರುಗೆ ಬೇದಿ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಕಡಿಮೆ ಬಿಟ್ಟರೆ ಏನಾಗುತ್ತೆ, ಕರು ವೀಕ್ ಆಗುತ್ತೆ. ಕರು ವೀಕ್ ಆದಾಗ ಅದನ್ನ ನೋಡಿ ದನನು ವೀಕ್ ಆಗುತ್ತೆ. ದನ ವೀಕ್ ಆದಾಗ ಏನಾಗುತ್ತೆ, ಹಾಲು ಕಡಿಮೆ ಆಗುತ್ತೆ, ನಿಂತೋಗುತ್ತೆ. ಅಂದ್ರೆ ಆ ರೀತಿ ನಾವು ನೆರಳ ನಿರ್ವಹಣೆ ಮಾಡ್ಬೇಕು, ಜಾಸ್ತಿನೂ ಆಗಬಾರದು ಕಡಿಮೆ. ಅದಕ್ಕೆ ಏನ್ ಮಾಡ್ಬೇಕು, ಆಗಾಗ್ಗೆ ನೆರಳ ನಿರ್ವಹಣೆ ಮಾಡ್ಬೇಕು. ಅದು ಖರ್ಚಿನದು. ನೆರಳಿನ ಮರ ನಿರ್ವಹಣೆ ಮಾಡ್ಲಿಕ್ಕೆ ಸಾಮಾನ್ಯವಾದ್ದು ಕಾಸಲ್ಲ, ಅಂದ್ರೆ ಹೆಚ್ಚಿನ ಹಣವನ್ನ ಕೇಳ್ತಾರೆ, ಅಂದ್ರೆ ಖರ್ಚು. ಖರ್ಚಾಗುತ್ತಲ್ಲಪ್ಪ, ಯಾವಾಗ ಒಂದು ಸರಿ ತೆಗಿಯೋಣ ಬಿಡು ಅಂತ ಹೇಳಿ ಬಿಟ್ಬಿಟ್ರೆ ಇದು ಗಿಡಗಳು ವೀಕ್ ಆಯ್ತವೆ, ಇಲ್ಲಿ ಲಾಸ್ ಆಗುತ್ತೆ. ಅತ್ತಾಗ ಅದು ಲಾಸು, ಮತ್ತೆ ಅದನ್ನ ತೆಗೆದಲ್ಲೇ ಒಂದೇ ಸರಿ ತೆಗಿಯೋಣ ಅಂತ ಬಿಟ್ರೆ ಇದು ಲಾಸು, ಖರ್ಚು ಮತ್ತೆ ಲಾಸು. ಎರಡನೇದು ಗಿಡಕಸಿ. ಗಿಡಕಸಿನಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಕಂಬ ಚಿಗುರನ್ನ ಬಾರಿ ರಭಸವಾಗಿ ಬೆಳೀತವೆ. ಕಂಬ ಚಿಗುರುಗಳು ರಭಸವಾಗಿ ಬೆಳಗುವಾಗ ಏನ್ ಮಾಡ್ತವೆ, ಫಸಲು ಕೊಡುವಂತ ರೆಕ್ಕೆಗಳು ವೀಕ್ ಆಗ್ತವೆ. ನಾವು ಆದಷ್ಟು ಜಾಸ್ತಿ ಟೈಮಲ್ಲಿ ನಾವು ಕಂಬ ಚಿಗುರನ್ನ ತೆಗಿಬೇಕು. ಅದು ನುರಿತ ಕೆಲಸಗಾರಿಂದ, ಕಂಬ ಚಿಗುರು ಆಗಿರ್ಬೋದು ಮತ್ತೆ ಗಿಡಕಸಿ ಅಂತ ನಾವೇನ್ ಹೇಳ್ತೀವಿ, ನುರಿತ ಕೆಲಸಗಾರಿಂದ ಸ್ಕಿಲ್ಡ್ ಲೇಬರ್ ಇಂದ ನಾವು ಮಾಡ್ಬೇಕಾಗುತ್ತೆ. ಅಲ್ಲೂ ಖರ್ಚು ನೋಡಪ್ಪ, ಖರ್ಚು ಜಾಸ್ತಿ ಆಗ್ತದೆ. ಒಂದೇ ಸರಿ ನಾವು ಯಾವಾಗ ತೆಗೆಯೋಣ ಬಿಡು ಅಂತ ಕಂಬ ಚಿಗುರನ್ನ ವಿಪರೀತ ಬೆಳೆಗೆ ಬಿಟ್ಟಾಗ ಏನಾಗುತ್ತೆ, ಫಸಲು ಕೊಡುವಂತ ರೆಕ್ಕೆಗಳು ದುರ್ಬಲ ಆಗ್ತವೆ. ಇಲ್ಲೂ ಲಾಸು ಮತ್ತೆ ಅಲ್ಲೂ ಲಾಸು. ಅಂದ್ರೆ ಜಾಸ್ತಿ ಆಳು ಕಾಳುಗಳನ್ನ ಬೆಳ್ತವೆ, ಅದೇನಾರ ಬಿಟ್ಟರು ಅಂತಂದ್ರೆ ಇಲ್ಲಿ ವೀಕ್ ಆಗ್ತದೆ. ಮೂರನೇದೇನು, ನೀರು ಹೊಡಿಬೇಕು. ಅಂದ್ರೆ ತಮಗೆ ಗೊತ್ತು, ಎಲ್ಲಾ ಒಂದು ಗಿಡ ಮರ ಬಳ್ಳಿಗಳು ಒಂದ್ಸರಿ ಹೂವಾದಾಗ ಮೊಗ್ಗಾದಾಗ ಅದು ಹೂವು ಹರಳದಲ್ಲಿ ಕೊನೆ ಆಗುತ್ತೆ. ಅದ್ರ ಕಾಫಿನಲ್ಲಿ ಏನಾಗುತ್ತೆ, ಮೊಗ್ಗಾಗುತ್ತೆ, ಅದು ಒಂದು ಹಂತಕ್ಕೆ ಬಂದು ನಿಂತೋಗುತ್ತೆ, ಅದ್ರ ಮೇಲೆ ನೀರು ಬಿದ್ರೇನೆ ಅದು ಹರಳೋದು. ಅದಕ್ಕಾಗಿ ನಾವೇನ್ ಮಾಡ್ಕೋಬೇಕು, ನೀರನ್ನ ಒಂದು ಸಂಪನ್ಮೂಲನ ಮಾಡ್ಕೋಬೇಕು. ಅದು ಖರ್ಚಿಂದು. ನೀರು ಹೊಡಿಬೇಕು, ಅದು ಡೀಸೆಲ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ಆಗಿರ್ಬೋದು, ಅದು ಖರ್ಚು ಆಯ್ತಾ. ಅದು ಎಕ್ಸ್ಟ್ರಾ ಖರ್ಚು ಹೌದಲ್ಲ, ಬೇರೆ ಬೆಳೆ ಕಂಪೇರ್ ಮಾಡಿದ್ರೆ ಇದು ಎಕ್ಸ್ಟ್ರಾ ಖರ್ಚು ಆಯ್ತಾ. ಆಮೇಲೆ ಇನ್ನೊಂದು, ನಾವು ಇಳಿಜಾರ ಮೇಲೆ ಬೆಳಿತೀವಿ, ಅಲ್ಲಿ ನೀರು ಕೊಚ್ಚೋಗ್ತಿರ್ತದೆ, ಅದ್ರ ಜೊತೆ ಮಣ್ಣು ಮತ್ತೆ ಪೋಷಕಾಂಶಗಳು ಕೊಚ್ಚೋಗ್ತವೆ, ಮತ್ತೆ ಬೇಸಸ್ ಅಂತ ಏನ್ ಹೇಳ್ತೀವಿ ಅವು ಕೊಚ್ಚೋದಾಗ ಉಳಿಗೆ ಕಾರಣ ಆಗ್ತದೆ. ಅಂದ್ರೆ ಪಿ ಎಚ್ ಕಡಿಮೆ ಆಗೋದಕ್ಕೆ ಕಡಿಮೆ, ಆ ಪಿ ಎಚ್ ನ ಸರಿಪಡಿಸ್ಲಿಕ್ಕೆ ನಾವು ಸುಣ್ಣ ಹಾಕ್ಬೇಕು, ಅದು ಖರ್ಚಿಂದು. ನಾವು ಇಳಿಜಾರಿಗೆ ಅಡ್ಡಲಾಗಿ ನಾವೇನು ತೊಟ್ಲುಗುಂಡಿನೋ ಮತ್ತೆ ಕಾಂಟೂರ್ ಬಂಡನ್ನು ನಾವು ಮಾಡ್ಬೇಕು, ಅದು ಖರ್ಚಿಂದು. ಇದ್ಯಾವ್ದನ್ನು ಉಪೇಕ್ಷೆ ಮಾಡಂಗಿಲ್ಲ. ನಂತರ ನಾವು ಗೊಬ್ಬರಕ್ಕೆ ಬಂದ್ರೆ ಇಲ್ಲಿ ವಿಶೇಷತೆ ಏನಂತಂದ್ರೆ ಗೊಬ್ಬರದ ನಿರ್ವಹಣೆಯಲ್ಲಿ ಇಳುವರಿ ಆಧಾರದಲ್ಲಿ ನಾವು ಗೊಬ್ಬರ ಕೊಡ್ತೀವಿ. ಒಂದ್ಸರಿ ಜಾಸ್ತಿ ಬರುತ್ತೆ, ಒಂದ್ಸರಿ ಕಡಿಮೆ ಬರುತ್ತೆ. ಯಾವಾಗ್ಲೂ ಒಂದೇ ಸರಿ ಗೊಬ್ಬರ ಕೊಟ್ಟಾಗ ಏನಾಗುತ್ತೆ, ಕಡಿಮೆ ಇಳುವರಿ ಇದ್ದು ನಾವೇನು ಜಾಸ್ತಿ ಗೊಬ್ಬರ ಕೊಟ್ಟಾಗ ಗೊಬ್ಬರ ವೇಸ್ಟ್ ಆಗುತ್ತೆ. ಜಾಸ್ತಿ ಇಳುವರಿ ಇದ್ದು ಕಡಿಮೆ ನಾವು ಗೊಬ್ಬರ ಕೊಟ್ಟಾಗ ನಿರೀಕ್ಷಣ ಮಟ್ಟದಲ್ಲಿ ನಾವು ಇಳುವರಿನ ತಗೊಳಕಾಗಲ್ಲ. ಇದು ಒಂದು ವಿಶೇಷತೆ ನೋಡಿ, ನಾನು ಪ್ರತಿಯೊಂದು ಹೇಳಿದೆ 5 ವಿಶೇಷತೆಗಳೇ. ಇದು ಪಂಚಶೀಲ ಅಂತ ಬೇಕಾದ್ರೆ ಅನ್ಬೋದು ನೀವು. ಈ ತರ ಕಾಫಿನಲ್ಲಿ 5 ಪಂಚಶೀಲಗಳು ಇದಾವೆ. ಈ 5 ವಿಶೇಷವಾಗಿ ಆಳು ಕಾಳುಗಳನ್ನ ಮತ್ತೆ ಖರ್ಚನ್ನ ಅಪೇಕ್ಷೆ ಕೊಡಪಡುವಂತ, ನಾವ್ ಯಾವ್ದು ಅಪೇಕ್ಷೆ ಮಾಡಂಗಿಲ್ಲ. ಹಂಗಾಗಿ ಎಲ್ಲವನ್ನೂ ನಾವು ಅತ್ಯಂತ ಜಾಗೃತವಾಗಿ ಸ್ಥಿಮಿತ ಕಳ್ಕಳದಲ್ಲಿ ಪ್ರತಿಯೊಂದನ್ನು ವಿವೇಚನೆಯಿಂದ ನಾವು ನಿರ್ವಹಣೆ ಮಾಡಿದಾಗ ಮಾತ್ರ ಕಾಫಿನಲ್ಲಿ ನಾವು ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಪಂಚಶೀಲಗಳಲ್ಲಿ ಕಾಫಿನಲ್ಲಿ ಇರೋದ್ರಿಂದ ಇವತ್ತಿನ ದಿನ ನಾವು ಕಾಫಿ ಬೆಳೀಲಿಕ್ಕೆ ದುಬಾರಿ ಅಂತ ಹೇಳ್ತೀವಿ. ಮತ್ತೆ ಆಳುಕಾಳಿನಲ್ಲೇ ಡಿಪೆಂಡ್ ಆಗಿರೋದ್ರಿಂದ ಮತ್ತೆ ಎಲ್ಲ ಈ ಗೊಬ್ಬರದ ಒಂದು ನಿರ್ವಹಣೆ ಆಗಿರ್ಬೋದು ಅಥವಾ ರಾಸಾಯನಿಕಗಳ ನಿರ್ವಹಣೆ ಆಗಿರ್ಬೋದು ಅವೆಲ್ಲ ಕಡೆ ಒಂದು ಕಳಪೆ ಗುಣಮಟ್ಟ ಇಂಥವೆಲ್ಲ ಇರೋದ್ರಿಂದ ಈಗ ನಾವು ಏನ್ ಮಾಡ್ಬೇಕಾಗಿದೆ, ನಾವು ಸುಣ್ಣ ತಗೊಳ್ತೀವಿ, ಎಷ್ಟು ಪರ್ಸೆಂಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆ ಅಂತೇಳಿ ಕೇಳಿ ತಗೋಬೇಕು. ಒಂದು ವೇಳೆ ಅದಕ್ಕಿಂತ ಕಡಿಮೆ ಆದಾಗ ನಾನಿಲ್ಲ ಕಡಿಮೆ ದುಡ್ಡು ಕೊಡ್ತೀನಿ ಅಥವಾ ನೀವು ಹೆಚ್ಚಿಗೆ ಕೊಡಬೇಕು ಆ ರೀತಿ ಮಾಡಬೇಕು. ಸೊ ಎಲ್ಲ ಸಂದರ್ಭದಲ್ಲೂ ನಾವು ಬೇರೆ ಯಾವ್ದಾವ ರೀತಿನ ಆದ್ರೂ ನಾವು ಖರ್ಚನ್ನ ಉಳಿಸೋ ಏನೋ ಮಾಡಿ ಕಾಫಿಗೆ ಅಗತ್ಯವಾಗಿ ಏನು ಮಾಡಬೇಕೋ ಅವನ್ನ ಚಾಚು ತಪ್ಪದಲ್ಲಿ ಮಾಡಬೇಕು. ಮರಕಸಿ ಮಾಡೋದಾಗಿರ್ಬೋದು, ಗಿಡಕಸಿ ಮಾಡೋದಾಗಿರ್ಬೋದು, ನೀರಿನ ನಿರ್ವಹಣೆ ಮಾಡೋದಾಗಿರ್ಬೋದು, ತೊಡಲುಗುಂಡಿ ಮತ್ತೆ ಕಾಂಟೂರ್ ಬಂಡ್ಗಳನ್ನ ನಿರ್ವಹಣೆ ಮಾಡೋ ಇವೆಲ್ಲ ಮಾಡೋದ್ರಿಂದ ಮಾತ್ರ ದೀರ್ಘಕಾಲದಲ್ಲಿ ನಾವು ಕಾಫಿಯನ್ನ ಸಸ್ಟೈನಬಲ್ ಕ್ರಾಪ್ ಆಗಿ ನಾವು ಉಳಿಸ್ಕೊಂಡು ಮುಂದುವರಿಯಕ್ಕೆ ಸಾಧ್ಯ. ಕಾಫಿ ಬೆಳೆಯಲ್ಲಿ ಪಂಚಶೀಲ ತತ್ವಗಳನ್ನ ರೂಢಿಸ್ಕೋಬೇಕು ಅಂತ ಹೇಳಿದ್ರಿ, ಅನುಸರಿಸಬೇಕು ಅಂತ ಹೇಳಿದ್ರಿ. ಮೊದಲನೇ ತತ್ವ ಏನಪ್ಪಾ ಅಂತ ಹೇಳಿದ್ರೆ ಇದು ನೆರಳು ಬೆಳೆ ಆಗಿರೋದ್ರಿಂದ ನೆರಳನ್ನ ನಾವು ಬಹಳ ಚೆನ್ನಾಗಿ ನೀಡಬೇಕಾಗುತ್ತೆ, ಮತ್ತೆ ಅದು ಹೆಚ್ಚು ಆಗಬಾರದು ಕಡಿಮೆನೂ ಆಗಬಾರದು ಅಂತ ಹೇಳಿದ್ರಿ. ಶೇಕಡ ಎಷ್ಟರ ಪ್ರಮಾಣದಲ್ಲಿ ನೆರಳು ಅನ್ನುವಂಥದ್ದು ಕಾಫಿ ಬೆಳೆಗೆ ಬೇಕಾಗುತ್ತೆ, ಮತ್ತೆ ಯಾವ್ಯಾವ ಸಂದರ್ಭದಲ್ಲಿ, ಬೇಸಿಗೆಯಲ್ಲಿ ಎಷ್ಟು ನೆರಳಿರಬೇಕು, ಚಳಿಗಾಲದಲ್ಲಿ ಎಷ್ಟಿರಬೇಕು, ಮಳೆಗಾಲದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇರಬೇಕು, ಇದನ್ನ ಹೇಗೆ ನಿರ್ವಹಣೆ ಮಾಡ್ತಾರೆ? ನಾವು 70% ಮಾತ್ರ ನೆರಳಬೇಕು ಅಂತ ಹೇಳ್ತೀವಿ. ಬೇಸಿಗೆನಲ್ಲಿ ನೆರಳಬೇಕು, ಮಳೆಗಾಲದಲ್ಲಿ ನಾವು ಯಾವಾಗ ನಾವು ಇದನ್ನ ನೆರಳಿನ ಮರಗಳನ್ನ ರೆಕಮೆಂಡ್ ಮಾಡ್ತೀವಿ ಅಂತಂದ್ರೆ ಅದು ಬೇಸಿಗೆನಲ್ಲಿ ಎಲೆ ಬಿಡಬಾರ್ದು, ಮಳೆಗಾಲದಲ್ಲಿ ಎಲೆ ಬಿಡಬೇಕು, ಬೇಸಿಗೆನಲ್ಲಿ ಎಲೆ ಬಿಡಬಾರ್ದು, ಎಲೆ ಉದುರಬಾರ್ದು. ಅಂತವನ್ ಮಾತ್ರ ನಾವು ನೆರಳಿನ ಮರಗಳನ್ನಾಗಿ ರೆಕಮೆಂಡ್ ಮಾಡ್ತೀವಿ. ಅಂತ ಮರಗಳು ಯಾವ್ದಿದ್ದಾವೆ ಸರ್? ಹತ್ತಿ, ಬಸರಿ, ಮತ್ತೆ ಹಲಸು, ಮಳೆಗಾರರಿಗೆಲ್ಲ ಗೊತ್ತಿದೆ ಯಾವುದು ಅಂತೇಳಿ. ಅಂತವನ್ನ ನಾವು ಬೇಸಿಗೆನಲ್ಲಿ ಯಾವುದೇ ಕಾರಣಕ್ಕೂ ಮರಗಳು ಎಲೆಗಳನ್ನ ಬಿಡಬಾರ್ದು. ಬೇಸಿಗೆನಲ್ಲಿ ಬಿಡಬಾರ್ದು, ಹೆಚ್ಚು ಪ್ರಮಾಣದಲ್ಲಿ ನೆರಳಬೇಕು, ಬೇಸಿಗೆನಲ್ಲಿ ಬೇಕು. ನೆರಳಿನ ಮರಗಳೇನಿದ್ದಾವೋ ಅವುಗಳನ್ನ ಸೌರುವ ಮೂಲಕ ನಾವು ನೆರಳು ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಷ್ಟು ಪ್ರಮಾಣದಲ್ಲಿ ಇರೋ ಹಾಗೆ ನೋಡ್ಕೋಬೇಕು ಅಂತ ಹೇಳಿದ್ರಿ. ಯಾವ ಸಂದರ್ಭದಲ್ಲಿ ಇದನ್ನ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ? ಅದು ಮಳೆ ನೀನು ಪ್ರಾರಂಭ ಆಗ್ತದೆ ಅನ್ನೋದಕ್ಕೆ ಮುಂಚಿತವಾಗಿ ನಾವು ಮಾಡಬೇಕು. ನಾವು ಮುಂಚಿತವಾಗಿ ಮಾಡಿಬಿಟ್ಟು ಅದನ್ನ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಿಬಿಟ್ರೆ ಮಳೆ ಬರೋದಕ್ಕೆ ಮೊದಲೇ ಅದು ಗ್ಯಾಪ್ ಜಾಸ್ತಿ ಆದಾಗ ಗಿಡಗಳು ಸೊರಗ್ತವೆ. ಮಳೆ ಇನ್ನೇನು ಪ್ರಾರಂಭ ಆಗುತ್ತೆ ಅನ್ನೋದು ಮುಂಚಿತವಾಗಿ ನಾವು ಮಾಡಬೇಕು. ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ನಾವು ಕಪಾತ್ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಅವಾಗ ಮಾಡ್ಕೊಂಡ್ರೆ ನಮಗೆ ಮೇ ಅಥವಾ ಏಪ್ರಿಲ್ ಕೊನೆ ವಾರದಿಂದ ಮಳೆ ಪ್ರಾರಂಭ ಆಗುತ್ತೆ. ಇನ್ನು ಜೂನ್ ಹೊತ್ತಿಗೆ ನಮಗೆ ಮಾನ್ಸೂನ್ ಬರುತ್ತೆ ಮುಂಗಾರು, ಹಂಗಾಗಿ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಅನ್ನುವಂಥದ್ದು. ಬಹಳ ಮುಖ್ಯವಾಗಿ ನಮ್ಮ ಕಾಫಿ ಬೆಳೆಗಾರರು ಗಮನಿಸಬೇಕಾದದ್ದು ಏನಪ್ಪಾ ಅಂತ ಹೇಳಿದ್ರೆ ಬೇಸಿಗೆ ಕಾಲದಲ್ಲಿ ಎಲೆ ಉದುರಬಾರದು, ಅಂತಹ ಮರಗಳನ್ನು ನಾವು ನೆರಳು ಬೆಳೆಯಾಗಿ ಬೆಳೆದುಕೊಳ್ಳಬೇಕು ಅನ್ನುವಂಥದ್ದು. ಕಂಬಚಿಗರನ್ನ ತೆಗಿತಕ್ಕಂಥದ್ದು ಕೂಡ ಬಹಳ ಮುಖ್ಯ ಅಂತ ಹೇಳಿದ್ರಿ. ಯಾವ ಸಂದರ್ಭದಲ್ಲಿ ಎಷ್ಟು ಬಾರಿ ಸಾಧ್ಯ ಆಗುತ್ತೋ ಅಷ್ಟು ಬಾರಿ ತೆಗಿಬೇಕು ಕಂಬಚಿಗರನ್ನ. ಕಂಬಚಿಗರು ಕಾಫಿನಲ್ಲೇ ಬರೋದು, ಕಂಬಚಿಗರು ಅಂತ ನಾವು ಬೇರೆ ಎಲ್ಲೂ ಕಾಣೋದಿಲ್ಲ. ಟಾಪ್ ಡಾಮಿನೆನ್ಸ್ ಅಂತ, ಟಾಪ್ ಡಾಮಿನೆನ್ಸ್ ಅಂತಂದ್ರೆ ಬಹಳ ಬೇಗ ಬೆಳೀತವೆ ಕಂಬಚಿಗರುಗಳು. ಕಂಬಚಿಗರು ಬೇಗ ಬೆಳೀತವೆ, ಅವನ್ನ ನಾವು ತೆಗಿದಲೇ ಇದ್ರೆ ಪೋಷಕಾಂಶಗಳನ್ನ ಸಾಕಷ್ಟು ಬಳಸ್ಕೊಂಡು ಬೇರೆ ಫಸಲು ಬಿಡುವಂತ ರೆಕ್ಕೆಗಳಿಗೆ ಅದು ಚಿಗದಂಗೆ ಮಾಡಿಬಿಟ್ಟು ಅವು ದುರ್ಬಲ ಆಗ್ತವೆ. ಅದಕ್ಕೋಸ್ಕರ ಹೆಚ್ಚು ಬಾರಿ ತೆಗಿಬೇಕು ಕಂಬಚಿಗರನ್ನ. ಬಂದಂಗೆ ತೆಗಿತಾ ಇರ್ಬೇಕು, ಅಂದ್ರೆ ಒಂದ್ಸರಿ ತೆಗೆನ ಬಿಡು ಅಂತೇಳಿ ಬೇಡ ಬಿಟ್ಬಿಟ್ಟು ಅವು ಪೋಷಕಾಂಶಗಳು ಹೀರ್ಕೊಳ್ತವೆ, ಮತ್ತೆ ಜೊತೆಗೆ ಫಸಲು ಕೊಡುವಂತ ರೆಕ್ಕೆಗಳೆಲ್ಲ ದುರ್ಬಲ ಆಗ್ತವೆ. ನೀರಾವರಿ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಅಂತ ಹೇಳಿದ್ರಿ. ವರ್ಷ ಪೂರ್ತಿ ಬ್ಲಾಸಮ್ ಶವರ್ ಅಂತ ಹೇಳ್ತೀವಿ, ಬ್ಲಾಸಮ್ ಮತ್ತೆ ಬ್ಯಾಕಿಂಗ್, ಇವೆರಡು ಸಂದರ್ಭದಲ್ಲಿ ನಾವು ನೀರಾವರಿನ ಕೊಡಬೇಕಾಗ್ತದೆ. ಮಳೆ ಈ ಸರಿ ಎಲ್ಲ ಕಡೆ ಮಳೆ ಆಗಿದೆ, ಆಯ್ತಾ, ಮಳೆ ಕೈಕೊಟ್ಟಂತ ಸಂದರ್ಭದಲ್ಲಿ ನಾವು ನೀರಾವರಿ ಕೊಟ್ಟು ಹೂವಳ್ಳೋ ರೀತಿ ಮಾಡಬೇಕು. ಹಾಗೆ ಮಾಡೋದ್ರಿಂದ ನಾವು ನಿರೀಕ್ಷಿತ ಫಲಿತಾಂಶವನ್ನ ಮತ್ತೆ ಇಳುವರಿನ ಪಡ್ಕೋಬಹುದು. ಇವತ್ತು ನೀರಾವರಿಯಲ್ಲಿಯೂ ಕೂಡ ದಕ್ಷತೆ ಸಾಧಿಸಬೇಕು ಅನ್ನೋ ಕಾರಣಕ್ಕೆ ಹನಿ ನೀರಾವರಿ ಪದ್ಧತಿ ಇದೆ, ತುಂತುರು ನೀರಾವರಿ ಪದ್ಧತಿ ಇದೆ. ಯಾವ ಪದ್ಧತಿಯನ್ನ ಅಳವಡಿಕೆ ಮಾಡ್ಕೊಳ್ತಕ್ಕಂಥದ್ದು ಕಾಫಿಯಲ್ಲಿ ಹೆಚ್ಚು ಸೂಕ್ತ? ಸ್ಪ್ರಿಂಕ್ಲರ್ ನಾವು ರೆಕಮೆಂಡ್ ಮಾಡೋದು. ಸ್ಪ್ರಿಂಕ್ಲರ್ ನ ಎಲ್ಲಿ ಎಲ್ಲೆಲ್ಲಿ ನೀರಾವರಿ ಸೌಲಭ್ಯ ಇರುತ್ತೆ ಅಂತವ್ರು ಸ್ಪ್ರಿಂಕ್ಲರ್ ನ ಬಳಕೆ ಮಾಡ್ಕೊಂಡು ಬ್ಲಾಸಮ್ ಟೈಮ್ನಲ್ಲಿ ನೀರಾವರಿ ಕೊಡ್ಬೇಕು ಅಂತ. ಅಂದ್ರೆ ಈ ಮೊಗ್ಗಾಗಿ ಹೂವಾಗುವ ಸಮಯದಲ್ಲಿ ನಾವು ಅಲ್ಲ ಮೊಗ್ಗು ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಆಗುತ್ತೆ, ಆ ಮೊಗ್ಗು ಡೆವಲಪ್ ಆಗಿ ಒಂದ್ ಹಂತಕ್ಕೆ ಬಂದು ನಿಂತೋಗುತ್ತೆ. ಮಾರ್ಚ್ ಏಪ್ರಿಲ್ ಸರಿಯಾಗಿ ಮಳೆ ಆಗಿದೆ, ಮಳೆ ಆಗ್ದಲೇ ಇದ್ದಂತ ಸಂದರ್ಭ ಅಥವಾ ಮಳೆ ಕಡಿಮೆ ಆಗಿ ಸಾಕಷ್ಟು ಒಂದ್ ಇಂಚ್ ಆದ್ರೂ ಬೇಕು ಅಂತ ಹೇಳ್ತೀವಿ, ಕಡಿಮೆ ಆದಂತ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ಸ್ಪ್ರಿಂಕ್ಲರ್ ನ ಕೊಡ್ಬೇಕಾಗುತ್ತೆ. ಇದು ಎಲ್ಲಿವರೆಗೆ ಕೊಡ್ಬೇಕಾಗತ್ತೆ ನೀರನ್ನ? ಒಂದ್ ಬಾರಿ ಕೊಟ್ಟಮೇಲೆ ಹೂ ಅರಳುತ್ತೆ, ಹೂ ಅರಳಾದ್ಮೇಲೆ ಬ್ಯಾಕಿಂಗ್ ಶವರ್ ಅಂತೇಳಿ ಅಗತ್ಯವಾಗಿ ಬೇಕಾಗ್ತದೆ ಒಂದು ತಿಂಗಳ ಒಳಗಡೆ. ಅದ್ ಬಿಟ್ರೆ ಏನು ಯಾವಾಗ್ಲೂ ಕೊಡ್ಬೇಕು ಅಂತ ಏನಿಲ್ಲ, ಜಸ್ಟ್ ಅದು ಕಾಯಿ ಕಟ್ಟವರೆಗೂ. ಆಮೇಲೆ ಅದೇ ಮಳೆ ಬರ್ತದೆ, ಮಳೆ ಬಂದಾಗ ಅದಕ್ಕೆ ಪೂರಕವಾಗಿ ಸಾಕಾಗ್ತದೆ. ಈ ಕಾಫಿ ಯಶಸ್ಸಿನ ತತ್ವಗಳಲ್ಲಿ ನೀವು ಹೇಳದಂತ ನಾಲ್ಕನೇ ಅಂಶ ತೊಟ್ಟಲು ಗುಂಡಿಗಳನ್ನ ಮಾಡಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಇಳಿಜಾರ್ನಲ್ಲಿ ಕಾಫಿ ಬೆಳೆಯೋದ್ರಿಂದ ಮತ್ತೆ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಕಾಫಿಯನ್ನ ನಾವು ಸಾಗುವಳಿ ಮಾಡೋದ್ರಿಂದ ಅಲ್ಲಿದ್ದಂತಹ ಪೋಷಕಾಂಶಗಳು ಹೆಚ್ಚು ಹೆಚ್ಚು ಕೊಚ್ಚಿಕೊಂಡು ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದನ್ನ ತಾವು ಹೇಳಿದ್ರಿ. ಯಾವ ಸಂದರ್ಭದಲ್ಲಿ ಈ ತೊಟ್ಟಲು ಗುಂಡಿಗಳನ್ನ ಮಾಡ್ಕೋಬೇಕು, ಎಷ್ಟು ವಿಸ್ತೀರ್ಣ ಅಥವಾ ವಿಸ್ತಾರ ಇರಬೇಕು ಅವು, ಮತ್ತೆ ಒಂದು ಎಕರೆಗೆ ಎಷ್ಟು ಪ್ರಮಾಣದಲ್ಲ ಮಾಡ್ಕೊಳ್ಳೋ ಹೆಚ್ಚು ಸೂಕ್ತ? ಅಲ್ಲ, ತೊಟ್ಟಲು ಗುಂಡಿಗಳನ್ನ ನಾವು ಯಾವಾಗ ಮಳೆ ಕಮೆನ್ಸ್ ಆಗ್ತದೆ ಅವಾಗ ನಾವು ಹೆಚ್ಚು ನೀರನ್ನು ಶೇಖರಣೆ ಮಾಡ್ಬೇಕು. ಅಂದ್ರೆ ಕೊಚ್ಚೋಗ್ದಂಗೆ, ಮಣ್ಣು ನೀರು ಕೊಚ್ಚೋಗ್ದಂಗೆ, ಅದ್ರ ಜೊತೆ ಪೋಷಕಾಂಶಗಳು ನಷ್ಟ ಆಗ್ದಂಗೆ ತೊಟ್ಟಲು ಗುಂಡಿನ ಮಾಡ್ಕೋಬೇಕು. ತೊಟ್ಟಲು ಗುಂಡಿ ಸಾಮಾನ್ಯ ನಾವು ನಾಲ್ಕು ಗಿಡಗಳ ಮಧ್ಯೆ ಮಾಡಿಂತೀವಿ. ತೊಟ್ಟಲು ಗುಂಡಿ ಒಂದು ಕನ್ವೀನಿಯಂಟ್ ಡೆಪ್ತ್ ಅಂದ್ರೆ ಒಂದು ಮುಕ್ಕಾಲಡಿ ಆಳ, ಮುಕ್ಕಾಲಡಿ ಆಗಲ್ಲ, 2 ಮೀಟರ್ ಅಷ್ಟಾದ್ರೂ ಬೇಕು ನಾಲ್ಕು ಗಿಡಗಳ ಮಧ್ಯೆ. ಕಾಂಟೂರ್ ಬಂಡ್ ಅಂತಂದ್ರೆ ಗೊತ್ತಲ್ಲ, ಇಳಿಜಾರಿಗೆ ಅಡ್ಡಲಾಗಿ ಮಾಡುವಂಥದ್ದು. ಸೊ ಇದನ್ನ ನಾವು ಮಳೆಗಾಲದ ಮುಂಚೆ ನಾವು ಮಾಡೋದ್ರಿಂದ ಮಣ್ಣಿನಲ್ಲಿ ನೀರು ಸಂಗ್ರಹ ಆಗ್ತದೆ, ಮತ್ತೆ ಪೋಷಕಾಂಶಗಳು ಮಣ್ಣಿನ ಕೊಚ್ಚಿಕೊಂಡು ಹೋಗೋದ್ರ ಜೊತೆಗೆ ಪೋಷಕಾಂಶಗಳ ನಷ್ಟ ಕೂಡ ತಡೆಗೆ. ಸೊ ಇದು ಅಗತ್ಯವಾಗಿ ಮಾಡಬೇಕು, ಮಾಡೋದ್ರಿಂದ ಹೆಚ್ಚಿನ ಒಂದು ಲಾಭ ಆಗುತ್ತೆ. ಈ ಮಳೆ ಬೀಳ್ತಕ್ಕಂತ ಮುನ್ನವೇ ಈ ಕೆಲಸ ಎಲ್ಲ ಮಾಡ್ಕೋಬೇಕು? ಹೌದೌದು, ಮಳೆ ಎಲ್ಲ ಆದ್ಮೇಲೆ ನೀವು ತೊಟ್ಟಲು ಗುಂಡಿ ಮಾಡಿ ಪ್ರಯೋಜನ ಇಲ್ಲ, ಮಳೆಗಿಂತ ಮುಂಚೆನೆ ಅವೆಲ್ಲ ಮಾಡಿಕೊಂಡು ಮತ್ತೆ ಜೊತೆಗೆ ಅದರಲ್ಲಿ ನಾವು ಗೊಬ್ಬರದ ಒಂದು ಕಾಂಪೋಸ್ಟ್ ಆಗ್ತದೆ, ಎಲೆ ಮತ್ತೆ ವೀಡ್ಸ್ ಕಳೆ ಎಲ್ಲ ಬಿದ್ದು ಗೊಬ್ಬರನು ಆಗ್ತದೆ. ಅದನ್ನ ಒಂದು 2 ವರ್ಷ ಮೂರ್ಕು ಒಂದ್ಸರಿ ರಿನೋವೇಷನ್ ಮಾಡಬೇಕು. ರಿನೋವೇಷನ್ ಮಾಡಿ ಸಮರ್ಪಕವಾಗಿ ಮಣ್ಣು ಮತ್ತೆ ನೀರಿನ ಸಂಗ್ರಹಣೆ ಆಗ್ಬೇಕು, ಮತ್ತೆ ಸಾವಯವ ಗೊಬ್ಬರ ತಯಾರಾಗಬೇಕು. ಇದು ಅಗತ್ಯವಾಗಿ ಮಾಡಲೇಬೇಕು, ಯಾಕೆಂತಂದ್ರೆ ಇಳಿಜಾರಿನಲ್ಲಿ ಬೆಳೆಯೋದ್ರಿಂದ ಇದು ಬೇಕಾಗ್ತದೆ. ಸಾಮಾನ್ಯವಾಗಿ ಎಲ್ಲ ಬೆಳೆಗಳಲ್ಲೂ ಕೂಡ ಇಳುವರಿ ಜಾಸ್ತಿ ಬರಲಿ ಅಂತ ಹೇಳಿ ನಾವು ಪೋಷಕಾಂಶಗಳನ್ನ ನೀಡ್ತೀವಿ, ಆದ್ರೆ ಕಾಫಿನಲ್ಲಿ ಇಳುವರಿಯನ್ನ ಆಧರಿಸಿ ನಾವು ಪೋಷಕಾಂಶಗಳನ್ನ ನೀಡಬೇಕು ಅಂತ ಹೇಳಿ ತಾವು ಹೇಳ್ತೀರಾ, ಈ ಲೆಕ್ಕಾಚಾರವನ್ನ ಮಾಡ್ತಕ್ಕಂಥದ್ದು ಹೇಗೆ? ಅದು ನಾವು ಇಳುವರಿಗೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಗಿಡಗಳ ನಿರ್ವಹಣೆಗೆ ನಾವು 20 ಕೆಜಿ ಸಾರಜನಕ, 20 ಕೆಜಿ ರಂಜಕ ಮತ್ತೆ 20 ಕೆಜಿ ಪೊಟ್ಯಾಶ್, ಇದು ಗಿಡಗಳ ನಿರ್ವಹಣೆಗೆ. ಮತ್ತೆ ಪ್ರತಿ 3 ಕೆಜಿ ಇಳುವರಿಗೆ ಅಂದ್ರೆ ಬೆಳೆಗೆ ನಾವು ರೆಕಮೆಂಡ್ ಮಾಡೋದು 10 ಕೆಜಿ ಸಾರಜನಕ, 7 ಕೆಜಿ ರಂಜಕ ಮತ್ತೆ 10 ಕೆಜಿ ಪೊಟ್ಯಾಶ್. ಸೊ ಈ ಪ್ರಮಾಣದಲ್ಲಿ ನಾವು ರೆಕಮೆಂಡ್ ಮಾಡ್ತೇವೆ. ಸೊ ಈ ಪ್ರಮಾಣದಲ್ಲಿ ಈ ವರ್ಷ ಎಷ್ಟು ಇಳುವರಿ ಬರುತ್ತೆ ಅನ್ನೋದು ಫಸ್ಟ್ ಅಂದಾಜು ಮಾಡಿ ಆ ಅಂದಾಜು ಮೇಲೆ ಮೊದಲು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಎಷ್ಟು ಪ್ರಮಾಣದಲ್ಲಿ. ಆಮೇಲೆ ಮಣ್ಣು ಪರೀಕ್ಷೆ ಮಾಡಿ ಯಾವ್ದಾದ್ರು ಗೊಬ್ಬರ ಜಾಸ್ತಿ ಇತ್ತು, ಪೋಷಕಾಂಶಗಳು ಜಾಸ್ತಿ ಇತ್ತು ಅಂದ್ರೆ ಅದನ್ನ 10-15% ಕಡಿಮೆ ಮಾಡಿ ನಿಖರವಾಗಿ ನಾವು ಎಷ್ಟು ಕೊಡ್ಬೇಕಾಗತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಒಂದ್ಸರಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಮೇಲೆ ಎಷ್ಟು ಸ್ಪ್ರಿಟ್ ಅಲ್ಲಿ ಕೊಡ್ಬೇಕು, ಕನಿಷ್ಠ 2 ಸ್ಪ್ರಿಟ್ಟು ಅಂತ ಹೇಳ್ತೀವಿ, ಒಂದು ಸ್ಪ್ರಿಟ್ ಅಲ್ಲಿ ಯಾವ್ಯಾವ ಗೊಬ್ಬರ ಕೊಡ್ಬೇಕು ಅನ್ನೋದನ್ನು ನಿರ್ಧಾರ ಮಾಡ್ಬೇಕು. ಒಂದ್ಸರಿ ಯೂರಿಯಾ ಮಿಕ್ಸ್ಚರು, ಒಂದ್ಸರಿ DAP ಮಿಕ್ಸ್ಚರು, ಒಂದ್ಸರಿ ಸ್ಟ್ರೈಟು, ಹಿಂಗ್ ಕೊಟ್ಟಾಗ ಎಲ್ಲಾ ಒಂದು ಪೋಷಕಾಂಶಗಳ ಒಂದು ಸಮರ್ಪಕ ಬಳಕೆ ಆಗುತ್ತೆ. ಹೀಗೆ ನಾವು ಇಳುವರಿಯನ್ನ ಆಧರಿಸಿ ನಾವು ಪೋಷಕಾಂಶಗಳನ್ನ ನೀಡಬೇಕು. ಪ್ರತಿ ವರ್ಷವೂ ಕೂಡ ಒಂದೇ ತರ ಇರೋದಿಲ್ಲ ಅಲ್ವಾ ಇಳುವರಿ? ಅದೇ, ಅದಕ್ಕೋಸ್ಕರ ನಾವು ಇಳುವರಿ ಆಧಾರದಲ್ಲಿ ಪೋಷಕಾಂಶ ಕೊಡಿಂತೀವಿ. ಬ್ಲಾಸಮ್ ಫೇಲ್ಯೂರ್ ಆಗಿ ಅಥವಾ ಬೇರೆ ಯಾವುದೋ ಕಾರಣಗಳಿಂದ ಅಥವಾ ಒಂದ್ಸರಿ ಕಾಫಿನಲ್ಲಿ ಇದೆ, ಒಂದ್ಸರಿ ಜಾಸ್ತಿ ಇಳುವರಿ ಬಂದಾಗ ಮುಂದಿನ ವರ್ಷ ಅದು ಕಡಿಮೆ ಆಗುತ್ತೆ. ಆವಾಗ ನೀವು ಗೊಬ್ಬರನ್ನು ನಿರ್ವಹಣೆ ಅದಕ್ಕೆ ತಕ್ಕನಾಗೆ ನೀವು ಹೊಂದಿಸ್ಕೋಬೇಕು. ಇತ್ತೀಚಿನ ದಿವಸಗಳಲ್ಲಿ ಎಲ್ಲಾ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಕೃಷಿ ಕಾರ್ಮಿಕರ ಕೊರತೆ ಬಹಳ ದೊಡ್ಡದಾಗಿ ಇವತ್ತು ನಮ್ಮ ಕಾಫಿ ಬೆಳೆಗಾರರನ್ನ ಕಾಡ್ತಾ ಇರತಕ್ಕಂಥದ್ದು. ಏನು ಪರಿಹಾರ ಇದೆ? ಅಲ್ಲ, ಈಗ ಮೆಕನೈಸೇಷನ್ ಅಂತ ಒಂದು ಇದೆ. ಮೆಕನೈಸೇಷನ್ ಕಾಫಿನಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ. ಯಾಕೆಂತಂದ್ರೆ ನಾವು ಇಳಿಜಾರಿನಲ್ಲಿ ಬೆಳೆಯೋದು, ಮತ್ತೆ ನಾಲ್ಕು ಗಿಡಗಳ ಮಧ್ಯೆ ಸಾಕಷ್ಟು ಸ್ಥಳ ಇರೋದಿಲ್ಲ, ಹಿಂಗೆಲ್ಲ ಇರೋದ್ರಿಂದ ಸ್ವಲ್ಪ ಕಷ್ಟ. ಆದ್ರೆ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಮೆಕನೈಸೇಷನ್ಗೆ ಅನುಕೂಲವಾಗಂಗೆ ನೀವು ಪ್ಲಾಂಟಿಂಗ್ ಡಿಸೈನ್ ನ ಮಾಡಿ ಅಂತ ಹೇಳ್ತೀವಿ. ಮತ್ತೆ ಈಗಿನ ಒಂದು ಇದರಲ್ಲಿ, ಈಗಾಗಲೇ ಎಸ್ಟಾಬ್ಲಿಷ್ ಆಗಿರುವಂತಂದ್ರಲ್ಲಿ ಎಲ್ಲೆಲ್ಲಿ ಮೆಕನೈಸೇಷನ್ ಯೂಸ್ ಮಾಡ್ಬೋದು, ವೀಡ್ ಆಗಿರ್ಬೋದು ಅಥವಾ ಸ್ಪ್ರಿಂಕ್ಲರ್ ಮಾಡೋದಾಗಿ ಅಥವಾ ಯಾವುದು ರಾಸಾಯನಿಕಗಳ ಸಿಂಪಡಣೆ ಮಾಡೋದು, ಇವೆಲ್ಲ ಮೆಕನೈಸೇಷನ್ ಯೂಸ್ ಮಾಡ್ತಾರೆ, ಈಗಾಗಲೇ ಅದರಲ್ಲಿ ಪಂಡಿತರಾಗಿದ್ದಾರೆ. ಸೊ ಪ್ರತ್ಯೇಕವಾಗಿ ನಾವು ಮೆಕನೈಸೇಷನ್ಗೆ ಅಂತಾನೆ ಸ್ವಲ್ಪ ಡಿಸೈನ್ ಮಾಡಿ, ಪ್ಲಾಂಟಿಂಗ್ ಡಿಸೈನ್ ಮಾಡಿ ಮಾಡಬೇಕಾಗ್ತದೆ. ಸೊ ಮೆಕನೈಸೇಷನ್ ಒಂದು, ಜೊತೆಗೆ ನಾನು ಹೇಳ್ತೀನಲ್ಲ ಈ ಕಾರ್ಮಿಕರ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಕಾಫಿ ಮೇಲೆ, ಕಾಫಿ ಆದ್ರಿಂದ ನಾವು ಹೆಚ್ಚು ಎಲ್ಲೆಲ್ಲಿ ಬೇರೆ ರೀತಿಯಲ್ಲಿ ಯಾವುದಾದ್ರೂ ಖರ್ಚನ್ನು ಕಡಿಮೆ ಮಾಡೋ ಏನೋ ಮಾಡಿ ಕಾಫಿನಲ್ಲಿ ಅಗತ್ಯವಾಗಿ ಏನೇನು ಕೆಲಸ ಮಾಡಬೇಕು ಅವನ್ನೆಲ್ಲ ಮಾಡಲೇಬೇಕು. ಆಗ ಮಾತ್ರ ನಾವು ಕಾಫಿನಲ್ಲಿ ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ, ಅಭಿವೃದ್ಧಿಯೊಂದಿಗೆ ಸಾಧ್ಯ. ಕಾಫಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಹೆಚ್ಚು ಹೆಚ್ಚು ಯಂತ್ರೋಪಕರಣಗಳು ಬಂದಿರತಕ್ಕಂಥದ್ದು, ಏನೆಲ್ಲ ಹೊಸ ಹೊಸ ಯಂತ್ರಗಳು ಇವತ್ತು ಆವಿಷ್ಕಾರ ಆಗಿದ್ದಾವೆ? ಅಲ್ಲ, ಸಾಕಷ್ಟು ಆಗಿದ್ದಾವೆ, ಸಾಕಷ್ಟು. ಮೊನ್ನೆ ತಾನೇ ಒಂದು ಎಕ್ಸ್ಪೋ ಆಯ್ತು ಸಕಲೇಶ್ಪುರದಲ್ಲಿ. ಪ್ರತಿ ವರ್ಷನೂ ಬಹಳಷ್ಟು ಯಂತ್ರೋಪಕರಣಗಳು ಹೊಸದಾಗಿ ಕಾಫಿಯ ಒಂದು ಬೆಳೆಗೆ ಬರ್ತಾ ಇದ್ದಾವೆ. ಹೆಚ್ಚಿನ ಅಂಶ ಪ್ರತಿ ವರ್ಷನೂ ಆ ತರದೊಂದು ಆಗ್ಬೇಕು ಅನ್ನೋದು ನನ್ನ ಭಾವನೆ. ಹೊಸ ಹೊಸ ಯಂತ್ರೋಪಕರಣ ಪರಿಚಯ ಆಗ್ಬೇಕು, ಪರಿಚಯ ಆಗಿ ಆ ಮೂಲಕ ಈ ಕಾಫಿ ಬೆಳೆಯ ಸುಗಮವಾಗಿ ಒಂದು ಆಗ್ಲಿಕ್ಕೆ ಎಲ್ಲರ ಸಹಕಾರನೂ ಅಗತ್ಯ ಅಂತ ನಾನು ಹೇಳ್ತೀನಿ. ಅಂತಿಮವಾಗಿ ನಮ್ಮ ಕಾಫಿ ಬೆಳೆಗಾರರಿಗೆ, ತಾವು ಅನುಭವಿ ಒಬ್ಬ ಅಧಿಕಾರಿಯಾಗಿ, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗಾಗಲೇ ನಾ ಹೇಳಿದ್ನಲ್ಲ, ಪಂಚಶೀಲಗಳನ್ನ ಪ್ರತಿಯೊಬ್ಬರ ತಲೆನಲ್ಲೂ ಇಟ್ಕೋಬೇಕು. ಇವ್ಯಾವ್ದನ್ನು ಬಿಡಂಗಿಲ್ಲ. ನೆರಳ ನಿರ್ವಹಣೆ ಆಗಿರ್ಬೋದು, ಗಿಡಕಸಿ ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಮತ್ತೆ ಈ ತೊಟ್ಲುಗುಂಡಿ ಮತ್ತೆ ಅವಾಗಿರ್ಬೋದು, ಅಥವಾ ಇಳುವರಿ ಆಧಾರದ ಮೇಲೆ ಗೊಬ್ಬರ ಕೊಡೋ, ಇದು ಪಂಚಶೀಲಗಳು ಆಯ್ತಾ. ಇವನ್ನ ಯಾವುದನ್ನು ಉಪೇಕ್ಷೆ ಮಾಡಂಗಿಲ್ಲ, ಯಾವುದನ್ನು ನಾವು ಬಿಡಂಗಿಲ್ಲ, ಬಿಡೋ ಹಾಗಿಲ್ಲ. ಇಲ್ಲಿ ನಷ್ಟ ಮತ್ತೆ ಖರ್ಚು ಎರಡನ್ನು ಇದ್ದದ್ದೆ. ಅದಕ್ಕೋಸ್ಕರ ಈ ಐದು ಪಂಚಶೀಲಗಳನ್ನ ಪ್ರತಿಯೊಬ್ಬರು ಕಾಫಿ ಬೆಳೆಗಾರರು ತಲೆಯಲ್ಲಿ ಇಟ್ಕೋಬೇಕು. ಯಾವುದನ್ನು ನೀವು ಬಿಟ್ಟನು ಇವನ್ನ ಬಿಡೋಂಗಿಲ್ಲ, ಬಿಡದಲ್ಲಿ ಮಾಡಿದ್ರಿಂದ ನಾವು ಕಾಫಿ ಬೆಳೆಯ ಒಂದು ತನ್ನದೇ ಆದ ವಿಶೇಷ ಗುಣಗಳನ್ನ ಮೈಗೂಡಿಸ್ಕೊಂಡು ನಮ್ಮನೆ ಬೆಳಗ್ಗೆ ಬಂದಿರ್ತಕ್ಕಂಥ ಸೋಸೆ ಕಾಫಿ, ಅದಕ್ಕೆ ನಾವು ಸ್ಪಂದಿಸ್ಬೇಕು. ಈಗ ನೆಳನ ಮರದ ಕೆಳಗನೆ ಬೆಳೆಯುವಂತ ಒಂದು ನೇಚರ್ ಇದ್ದಾಗ ನಾವು ಓಪನ್ ಮಾಡಿ ಬೆಳೆಯಕ್ ಹೋದ್ರೆ ಅದು ಸಾಧ್ಯ ಆಗಲ್ಲ. ಈ ಕಂಬ ಚಿಗುರು ಅಂತ ಏನ್ ಹೇಳ್ತೀವಿ, ಅದನ್ನ ಕಟ್ ಮಾಡಿದ ಮೂಲಕ ನೀವು ಫಸಲು ಬಿಡುವಂತ ರೆಕ್ಕೆಗಳಿಗೆ ನೀವು ಬಲ ತುಂಬಬೇಕು. ಅವನ್ನ ನೀವು ಬೆಳೆಯಕ್ ಬಿಟ್ಟು ನಮ್ಗೇನೋ ತೊಂದರೆ ಇದೆ, ಏನೇನೋ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಬೆಳೆಯಕ್ ಬಿಟ್ರೆ ಫಸಲು ಬರುತ್ತಂತ ರೆಕ್ಕೆಗಳು ದುರ್ಬಲ ಆಗ್ತದೆ. ಈ ರೀತಿಯ ಒಂದು ಪಂಚಶೀಲಗಳನ್ನ ತಲೆಯಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ನಾವು ಕಾಫಿ ಬೆಳೆಗೆ ಯಾವ್ದೇ ರೀತಿಯಲ್ಲಿ ಹಾನಿ ಒಳಗಾಗ್ದಂಗೆ, ಬೇರೆ ಯಾವ್ದಾವ ರೀತಿ ಖರ್ಚು ಮತ್ತು ಇನ್ನೊಂದನ್ನು ಕಡಿಮೆ ಮಾಡಿ ಈ ಒಂದನ್ನ ಅಗತ್ಯವಾಗಿ ಮಾಡಲೇಬೇಕು. ಅದಕ್ಕಾಗಿ ಸ್ವಲ್ಪ ಶ್ರಮವನ್ನು ಹಾಕ್ಬೇಕಾಗ್ತದೆ. ಕಾಫಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? 6363 57 9151. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 6363 57 9151. ಒಳ್ಳೆಯದು ಮಲ್ಲಿಕಾರ್ಜುನ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿಯ ಸುಧಾರಿತ ಬೇಸಾಯ ಕ್ರಮಗಳ ವಿಶ್ಲೇಷಣೆಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ತತ್ವಗಳನ್ನು ಕಾಫಿಯಲ್ಲಿ ಅನುಸರಣೆಯನ್ನ ಮಾಡಬೇಕು, ಅದನ್ನು ಅನುಸರಣೆಯನ್ನ ಮಾಡಿದರೆ ನಾವು ನಿರೀಕ್ಷಿತವಾದಂತಹ ಫಸಲನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ವಿವರವಾಗಿ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕಿಸಾನ್ ಭಾಯಿಯೋ, गांठ बांध लो, बात बहुत है काम की, समृद्धि के पैगाम की, मिट्टी के मिजाज को समझो, मिट्टी के हर राज को समझो, मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो, इसको अपना मंत्र बना लो, मिट्टी की सेहत तो जानो, बात बहुत है काम की, कम लागत अधिक वरदान की, किसान भाइयों गांठ बांध लो.

ಇದು ಆಕಾಶವಾಣಿ ಹಾಸನ ಎಫ್ಎಂ. ಕೇಳುಗರೆ, ಈಗ ಕೇಳಿ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆಯನ್ನು. ಇನ್ನು ಮುಂದೆ 6:20 ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕತೆ ಗಾನಾಂತರಂಗ ಕಾರ್ಯಕ್ರಮ, 6:51 ಚಿತ್ರಗೀತೆಗಳ ಪ್ರಸಾರ, 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ, 9:00 ಯುವವಾಣಿಯಲ್ಲಿ ಭರತನಾಟ್ಯ ಕಲಾವಿದೆ ಸಾಕ್ಷಿ ಶ್ರೀನಿವಾಸ್ ಅವರ ಪರಿಚಯ, 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಶ್ರೀಮತಿ ಸಾಧನಾ ದೇಶ್ಮುಖ್ ಮೋಹಿತೆ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಇನ್ನು ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:05 ಡಾಕ್ಟರ್ ಎಂ ಕೆ ಶ್ರೀಧರ್ ಅವರ ಚಿಂತನ ಬೆಂಗಳೂರು ಕೇಂದ್ರದಿಂದ, 6:20 ಸ್ತುತಿ ಮಲ್ಲಿಕಾ, 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ, ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ, 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸಮಿತಿ, 7:50 ಸುಮಧುರ ಗೀತೆಗಳ ಕಾರ್ಯಕ್ರಮ ಸವಿಗಾನ.